ಆದಿಶಕ್ತಿ ನೀನೇ ಜಗದಂಬ ದಯ ತೋರೆ ಅಂಬ ಆದಿಶಕ್ತಿ ನೀನೇ ಹೊನ್ನೂರು ಗ್ರಾಮದ ಶ್ರೀಮತಿ ಸೋಣವ್ವ ಭೋಜಪಳ್ ಮತ್ತು ಸಂಗಡಿಗರಿಂದ ಚೌಡಕಿ ಪದವನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ 7 ಗಂಟೆ ಆಗುತ್ತಲಿದೆ. ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ. ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.